और लेते हैं भव्य और सशक्त भारत के निर्माण का संकल्प। आइए हर घर फहराएं तिरंगा। लेकर घर बनाया इसलिए ये सलामत है, वरना आज ही अपना भूकंप जोन जानिए और किसी स्ट्रक्चरल इंजीनियर से सलाह लीजिए। भूकंप में घर सुरक्षित तो आप सुरक्षित। आपके हित में तत्पर NDMA। ಈ ವರ್ಷ ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡೋಣ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ನೀನು ನನ್ನ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಹಿಂದೆ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭತ್ತದಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತು ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ KN ಆಶ್ರಿತ್ ಅವರೊಡನೆ ಸಂದರ್ಶನ. ನಮಸ್ಕಾರ ಆಶ್ರಿತ್ ಅವರೇ. ನಮಸ್ಕಾರ. ತಾವು ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರಮುಖವಾಗಿ ಕೀಟಶಾಸ್ತ್ರ ವಿಭಾಗದಲ್ಲಿ ಸಂಶೋಧನೆಯನ್ನು ಮಾಡ್ತಾ ಇದ್ದೀರಿ. ಯಾವ ವಿಭಾಗದಲ್ಲಿ ಸಂಶೋಧನೆ ಮಾಡ್ತಾ ಇದ್ದೀರಿ? ಮುಖ್ಯವಾಗಿ ಕೀಟಶಾಸ್ತ್ರದಲ್ಲಿ ಯಾವ ಬೆಳೆಗೆ ಸಂಬಂಧಪಟ್ಟಂತೆ? ನಾನು ಭತ್ತದಲ್ಲಿ ಕಂಡುಬರುವಂತಹ ಪ್ರಮುಖ ಕೀಟಗಳ ಮೇಲೆ ಸಂಶೋಧನೆಯನ್ನು ನಡೆಸ್ತಿದ್ದೇನೆ. ಈಗ ಪ್ರಮುಖವಾಗಿ ಭತ್ತದಲ್ಲಿ ಕಂಡುಬರುವಂತಹ ಕೀಟಗಳು ಯಾವ್ಯಾವುದು? ಭತ್ತದಲ್ಲಿ ಪ್ರಮುಖವಾಗಿ ಕಾಂಡ ಕೊರಕ ಹುಳುಗಳು ಮತ್ತೆ ಎಲೆ ಮಡಚುವ ಹುಳುಗಳು, ಸಸ್ಯ ನುಸಿ ಅದಕ್ಕೆ ಥ್ರಿಪ್ಸ್ ಅಂತಾನು ಕರೀತಾರೆ, ಮತ್ತೆ ಎಲೆ ಕೊಳವೆ ಮಾಡುವ ಹುಳುಗಳು, ಮಿಡತೆ ಮತ್ತು ತೆನೆ ತಿಗಣೆಗಳು ಕಂಡುಬರುತ್ತವೆ. ಸಾಕಷ್ಟು ಕೀಟಗಳ ಬಾಧೆ ಇದೆ ಭತ್ತಕ್ಕೆ. ಯಾಕೆ, ಏನು ಕಾರಣ ಅಂತೀರಿ? ಈಗ ಬದಲಾಗುತ್ತಿರುವ ವೈಜ್ಞಾನಿಕ ಪದ್ಧತಿ ಮತ್ತು ಹವಾಮಾನ ವೈಪರೀತ್ಯ, ಬೇಸಾಯ ಕ್ರಮಗಳಿಂದ ಕೀಟಗಳ ಹಾವಳಿಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಈಗ ಪ್ರಮುಖವಾಗಿ ನೀವು ಒಂದೊಂದೇ ಕೀಟದ ಬಾಧೆ ಬಂದಾಗ ರೋಗ ಲಕ್ಷಣಗಳು ಹೇಗಿರುತ್ತೆ ಅಂತ ಒಂಚೂರು ವಿವರಿಸ್ತೀರಾ? ಪ್ರಮುಖವಾಗಿ ಕೀಟಗಳ ಹಾವಳಿಗಳು ಹೆಚ್ಚಾದಾಗ ಪ್ರತಿಯೊಂದು ಕೀಟವು ಅದರದೇ ಆದ ರೀತಿಯಲ್ಲಿ ಬಾಧೆಗಳನ್ನು ಕೊಡುತ್ತದೆ. ಅದರಲ್ಲಿ ಪ್ರಮುಖವಾಗಿ ಕಾಂಡ ಕೊರಕ ಹುಳುಗಳು ಎರಡು ಹಂತದಲ್ಲಿ ಅವು ಬಾಧೆಯನ್ನ ಕೊಡ್ತವೆ. ಮೊದಲನೇ ಹಂತದಲ್ಲಿ ಈ ಕಾಂಡ ಕೊರೆಯುವ ಹುಳುಗಳು ಎಳೆಯ ಹಂತದಲ್ಲಿದ್ದಾಗ ಕಾಂಡ ಕೊರೆಯುವುದರಿಂದ ಸುಳಿ ಒಣಗುತ್ತವೆ, ಮತ್ತು ಒಂದು ವೇಳೆ ತೆನೆ ಬರುವಾಗ ಕಾಂಡ ಕೊರೆದರೆ ತೆನೆ ಸಂಪೂರ್ಣವಾಗಿ ಬಿಳಿ ತೆನೆಯಾಗಿ ಜೊಳ್ಳಾಗುತ್ತದೆ. ಈ ಕೀಟದ ಪ್ರಮುಖ ಲಕ್ಷಣಗಳು ಇವು. ಈ ಕೀಟಗಳು ಪ್ರಮುಖವಾಗಿ ಅಕ್ಟೋಬರ್ ತಿಂಗಳಿಂದ ನವೆಂಬರ್ ತಿಂಗಳವರೆಗೆ ಹೆಚ್ಚಾಗಿ ಹೆಚ್ಚಿನ ಹಾವಳಿ ಮಾಡುವ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ. ಸಾಮಾನ್ಯವಾಗಿ ಪ್ರೌಢ ಕೀಟವು ಬೆಳಕಿಗೆ ಆಕರ್ಷಣೀಯವಾಗಿರುತ್ತದೆ. ಬೆಳಕಿಗೆ ಆಕರ್ಷಣೆಯಾಗಿರುತ್ತೆ ಅಂದ್ರೆ ಬೆಳಕು ಕಂಡು ಕೂಡಲೇ ಅವು ಹೆಚ್ಚು ಹೊರಗೆ ಬರುತ್ತೆ ಅಂತನೋ, ಅಥವಾ ಬೆಳಕಿಗೆ ಕಂಡು ಕೂಡಲೇ ಅದು ಒಳಗಡೆ ಹೋಗುತ್ತೆ ಅಂತಾನೆ? ಹೇಗೆ? ಬೆಳಕು ಕಂಡ ತಕ್ಷಣ ಬೆಳಕಿನೆಡೆಗೆ ಅವು ಆಕರ್ಷಣೀಯವಾಗಿರ್ತವೆ, ಬೆಳಕಿನ ಕಡೆಗೆ ಹೆಚ್ಚು ಆಕರ್ಷಣೆ ಆಗ್ತಾ ಇರುತ್ತೆ. ಇದು ಎರಡು ಹಂತದಲ್ಲಿ ಕಂಡು ಬರುತ್ತೆ. ಮತ್ತೆ ಇನ್ನೊಂದು, ಈಗ ಸುಮಾರು ಕೀಟಗಳು ಹೇಳಿದ್ರಿ, ಒಂದೊಂದೇ ಕೀಟಗಳ ಬಗ್ಗೆ ಒಂಚೂರು ವಿವರಣೆ ಕೊಡಿ. ಹೌದು, ಇದು ಮೊದಲನೇ ಪ್ರಮುಖ ಕೀಟ. ಎರಡನೇ ಕೀಟ ಭತ್ತದ ಸಸ್ಯ ನುಸಿ. ಇದು ಪ್ರಮುಖವಾಗಿ ತಡವಾಗಿ ನಾಟಿ ಮಾಡಿದ್ರೆ ಇದರ ಕಾಟ ಹೆಚ್ಚಾಗಿರುತ್ತೆ. ವಾತಾವರಣದಲ್ಲಿ ಮಳೆ ಇಲ್ಲದೆ ಶಾಖ ಹೆಚ್ಚಾದಾಗ ಇದರ ವೃದ್ಧಿ ಅತಿ ಹೆಚ್ಚು. ಈ ಕೀಟದ ಹಾವಳಿ ಸಸಿಮಡಿಯಿಂದ ಪ್ರಾರಂಭವಾಗಿ ನಾಟಿ ಮಾಡಿದ ನಂತರವೂ ಇದರ ಪ್ರಭಾವ ಹೆಚ್ಚಾಗಿರುತ್ತದೆ. ಸಸಿಮಡಿಯಿಂದನೇ ಇದರದ್ದು ತೊಂದರೆ ಶುರುವಾಗಿರುತ್ತೆ. ಹೌದು, ಪ್ರೌಢ ಹಾಗೂ ಅಪ್ಸರ ಕೀಟಗಳು ಗರಿಗಳನ್ನ ತುದಿಯಿಂದ ಪತ್ರ ಹರಿತನ್ನ ಕೆರೆದು ರಸ ಹೀರುತ್ತವೆ. ಇದರಿಂದಾಗಿ ಗರಿಗಳು ಕೆಳಭಾಗಕ್ಕೆ ಮಡಚಿಕೊಂಡು ಸೂಜಿಯಂತೆ ಚೂಪಾದ ರೀತಿಯ ಲಕ್ಷಣಗಳನ್ನು ಗೋಚರಿಸುತ್ತವೆ. ಆದರೆ ಒಳ ಮಡಚಿಕೊಂಡಿರುವ ಗರಿಗಳು ನಿಧಾನವಾಗಿ ಬಿಡಿಸಿ ನೋಡಿದಾಗ ಕಪ್ಪು ಹಾಗೂ ನಸು ಹಳದಿ ಕೀಟಗಳು ಒದ್ದಾಡುತ್ತಿರುವುದನ್ನು ನಾವು ನೋಡಬಹುದು. ಈಗ ತಾವು ಹೇಳಿದ್ರೆ ಸಸಿಮಡಿನಲ್ಲೇ ಇದರದ್ದು ತೊಂದರೆ ಜಾಸ್ತಿ ಅಥವಾ ಸರಿ ಬಾಧೆಗೆ ಒಳಗಾಗುತ್ತೆ ಅಂತ. ಆ ತರ ಬಾಧೆಗೆ ಒಳಗಾದಾಗ ನಾಟಿ ಮಾಡಲಿಕ್ಕೆ ಮುಂಚೆ ನಾವೇನು ಮುಂಜಾಗ್ರತೆ ಕ್ರಮ ಹೇಗೆ ತಗೊಳ್ಬೇಕು? ನಾಟಿ ಮಾಡೋಕ್ಕೂ ಮುಂಚೆ ಯಾವುದಾದ್ರೂ ಸಿಸ್ಟಮಿಕ್ ಕೀಟನಾಶಕಗಳನ್ನ ಅವುಗಳನ್ನ ದ್ರಾವಣವನ್ನ ಮಾಡಿ ಅದನ್ನ ಬೇರಿನಲ್ಲಿ ಅದ್ದಿ ನಾಟಿ ಮಾಡೋದ್ರಿಂದ ಈ ಕೀಟಗಳ ಹಾವಳಿಗಳನ್ನ ತಡೆಗಟ್ಟಬಹುದು. ಜೊತೆಗೆ ನಾಟಿ ಮಾಡಬೇಕಾದ್ರೆ ಕೆಲವು ರೈತರು ಅದನ್ನ ತುದಿಯನ್ನ ಕತ್ತರಿಸಿ ನೆಡುವಂತಹ ಪದ್ಧತಿಗಳು ಇದೆ. ಆ ರೀತಿ ಮಾಡಿದಾಗ ಏನಾರು ಇದ್ರ ಬಾಧೆ ಕಡಿಮೆ ಆಗುತ್ತೆ ಅಂತ. ಕಾಂಡ ಕೊರೆಯುವ ಹುಳುಗಳಿಗೆ ಪ್ರತಿಯೊಂದು ಕೀಟಕ್ಕೂ ಅದರದೇ ಆದ ನಿರ್ವಹಣಾ ಕ್ರಮಗಳಿದಾವೆ. ಈ ಕೀಟಕ್ಕೆ ಬಂದಾಗ ಯಾವುದಾದ್ರೂ ಒಂದು ಸಿಸ್ಟಮಿಕ್ ಕೀಟನಾಶಕಗಳನ್ನ ಉಪಯೋಗಿಸಿ ನಾಟಿ ಮಾಡುವುದರಿಂದ ಈ ಕೀಟಗಳ ಹಾವಳಿಯನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡಬಹುದು. ಅಂದ್ರೆ ಕಾಂಡಕಾರಕದ ಹುಳುವನ್ನ ಸ್ವಲ್ಪ ಮಟ್ಟಿಗೆ ಅದರ ಬಾಧೆ ಕಡಿಮೆ ಆಗಬೇಕು ಅನ್ನೋದಾದ್ರೆ ನಾಟಿ ಮಾಡಲಿಕ್ಕೆ ಮುಂಚೆ ಸಸಿ ಮಡಿಯಿಂದ ಕಿತ್ತಂತಹ ಸಸಿ ತುದಿಯನ್ನ ಕತ್ತರಿಸಿ ನೆಡೋದ್ರಿಂದ ಸ್ವಲ್ಪ ಭಾಗ ಕಡಿಮೆ ಆಗುತ್ತೆ. 2-3 ಸೆಂಟಿಮೀಟರ್ನಷ್ಟು ತುದಿಯ ಭಾಗವನ್ನ ಕತ್ತರಿಸಿ ನೆಡುವುದರಿಂದ ಹುಳುವಿನ ತತ್ತಿ ಅಥವಾ ಮೊಟ್ಟೆಯನ್ನ ನಾಶಪಡಿಸೋದ್ರಿಂದ ಈ ಕೀಟಗಳ ಹಾವಳಿಯನ್ನು ತಡೆಗಟ್ಟಬಹುದು. ಈಗ 3ನೇ ಪ್ರಮುಖ ಕೀಟ ಎಲೆ ಸುರುಳಿ ಹುಳು. ಈ ಹುಳು ವಾತಾವರಣದಲ್ಲಿ ಹೆಚ್ಚು ಉಷ್ಣಾಂಶವಿದ್ದು ಬಹಳಷ್ಟು ದಿನಗಳ ತನಕ ಮಳೆ ಇಲ್ಲದೆ ಇರುವ ಪ್ರದೇಶಗಳಲ್ಲಿ ಈ ಹುಳುಗಳ ಬಾಧೆಯನ್ನು ಕಂಡುಬರುತ್ತದೆ. ಹೆಚ್ಚಾಗಿ ಮರಿ ಹುಳುಗಳು ಭತ್ತದ ಗರಿಗಳನ್ನು ಮುದುಡಿ ಕೊಳವೆಯಂತೆ ಮಾಡಿ ಒಳಗಡೆ ಪತ್ರ ಹರಿತನ್ನು ಕೆರೆದು ತಿನ್ನುತ್ತವೆ. ಇದರಿಂದಾಗಿ ಗರಿಗಳು ಬೆಳ್ಳಗಾಗಿ ಒಣಗಿ ಹೋಗುವ ಲಕ್ಷಣಗಳು ಗೋಚರಿಸುತ್ತವೆ. ಇದರ ತೊಂದರೆಯಿಂದಾಗಿ ತೆನೆಗಳ ಉದ್ದದಲ್ಲಿ ಮತ್ತು ತೂಕದಲ್ಲಿ ಕಡಿಮೆಯಾಗುತ್ತದೆ. ಇದರ ಪ್ರೌಢಕೀಟವು ಪತಂಗ ಹಳದಿ ಬಣ್ಣದಿಂದ ಕೂಡಿದ್ದು ಸಾಯಂಕಾಲ ವೇಳೆಯಲ್ಲಿ ಹೆಚ್ಚು ಚಟುವಟಿಕೆಗಳಿಂದ ಇರುತ್ತದೆ. ಅಂದ್ರೆ ಈಗ ಸಾಮಾನ್ಯವಾಗಿ ಹೊಡೆ ಸಮಯ ಅಂತ ಹೇಳ್ತಾರೆ ರೈತರು, ಆ ಹೊಡೆ ಸಮಯದಲ್ಲಿ ಇದರ ಕಾಟ ಜಾಸ್ತಿ ಅಂತ ಕಾಣಿಸುತ್ತೆ, ಯಾಕೆಂದ್ರೆ ಅದು ನೇರವಾಗಿ ರಸ ಹೀರೋದ್ರಿಂದ. ಇದು ಸಾಮಾನ್ಯ ನಾಟಿ ಮಾಡಿದ 30-45 ದಿನಗಳಲ್ಲಿ ಇದರ ಹಾವಳಿ ಹೆಚ್ಚಾಗಿರುತ್ತದೆ. ಈ ಹಸಿರು ಬಣ್ಣದ ಎಲೆಯ ಕೀಟಗಳು ಎಲೆಯ ಮಧ್ಯಭಾಗದಲ್ಲಿದ್ದು ಈ ಪತ್ರ ಹರಿತನ್ನು ಕೆರೆದು ತಿನ್ನುವುದರಿಂದ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಕಡಿಮೆಯಾಗಿ ಭತ್ತದಲ್ಲಿ ಇಳುವರಿಯ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. 4ನೇ ಪ್ರಮುಖ ಕೀಟ ಕಂದುಜಿಗಿ ಹುಳು. ಈ ಕಂದುಜಿಗಿ ಹುಳು ಈ ಮಲೆನಾಡಿನ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಮೊದಲನೇದಾಗಿ ಹವಾಮಾನದ ವೈಪರೀತ್ಯದ ಮೇಲೆ ನಿಂತಿರುತ್ತದೆ. ಸಾಮಾನ್ಯವಾಗಿ ನಾವು ಈ ಮಲೆನಾಡಿನಲ್ಲಿ 2011-12 ವರ್ಷದಲ್ಲಿ ಈ ಕಂದುಜಿಗಿ ಹುಳುವಿನ ಬಾಧೆ ಹೆಚ್ಚಾಗಿ ಕಂಡುಬಂದಿದೆ. ಶಿವಮೊಗ್ಗ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಭತ್ತ ಬೆಳೆಯುವ ಹಳ್ಳಿಗಳಲ್ಲಿ ಈ ಕಂದುಜಿಗಿ ಹುಳು ಬೆಣೆಯಾಕಾರವಿದ್ದು ಪ್ರೌಢ ಮತ್ತು ಅಪ್ಸರೆ ಕೀಟಗಳು ಬೂದು ಬಣ್ಣ ಹೊಂದಿರುತ್ತವೆ. 100+ ಕೀಟಗಳು ಭತ್ತದ ಬುಡಭಾಗದಲ್ಲಿ ರಸ ಹೀರುವುದರಿಂದ ಮೊದಲು ಎಲೆಗಳ ಅಂಚು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಕ್ರಮೇಣ ರಸ ಹೀರುವುದು ಪೂರ್ತಿ ಗಿಡ ಹಳದಿ ಭಾಗಕ್ಕೆ ತಿರುಗಿ ಬಾಡಿ ಒಣಗುತ್ತದೆ. ಇದನ್ನೇ ನಾವು ಇಂಗ್ಲಿಷ್ನಲ್ಲಿ ಹಾಪರ್ ಬರ್ನ್ ಅಂತ ಕರಿತೀವಿ. ಇದರಿಂದಾಗಿ ರೈತರಿಗೆ 30-90% ಇಳುವರಿಯಲ್ಲಿ ಮತ್ತು ಹುಲ್ಲಿನ ನಷ್ಟವನ್ನು ಕಾಣಬಹುದು. ಹೌದು, ಈ ಕಂದುಜಿಗಿ ಹುಳು ಒಂದ್ಸರಿ ಏನಾರೋ ಬಾಧೆಗೆ ಒಳಗಾಯ್ತು ಭತ್ತ ಅಂತ ಹೇಳಂತಂದ್ರೆ ರೈತರಿಗೆ ವಿಪರೀತ ನುಕ್ಸಾನಾಗುವಂತಹ ಸಾಧ್ಯತೆ ಇದೆ. ತಾವು ಹೇಳಿದ್ರೆ 2011-12 ಸಾಲಿನಲ್ಲಿ ಬಹಳಷ್ಟು ಜನ ರೈತರು ಇದರ ಬಾಧೆಯಿಂದಾಗಿ ವಿಪರೀತ ನಷ್ಟವನ್ನು ಅನುಭವಿಸಿದ್ರು. ಹಾಗಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದು ಒಳ್ಳೇದು ಅಂತ ಏನ್ ಮಾಡಬಹುದು ಅಂತೀರಿ? ಮುನ್ನೆಚ್ಚರಿಕೆ ಕ್ರಮವಾಗಿ ಮೊದಲನೇದಾಗಿ ನಾಟಿ ಮಾಡುವ ಹಂತದಲ್ಲೇ ಈ ಕಂದುಜಿಗಿ ಹುಳುಗಳ ಹಾವಳಿಯನ್ನು ಕಡಿಮೆ ಮಾಡಲು ಜಾಗವನ್ನ ನಾಟಿ ಮಾಡುವಾಗ ಜಾಗವನ್ನ ಬಿಟ್ಟು ನಾಟಿ ಮಾಡಬೇಕು. ಇಂಗ್ಲಿಷ್ನಲ್ಲಿ ನಾವು ಅಲೆ ಕ್ರಾಪಿಂಗ್ ಅಂತ ಹೇಳ್ತೀವಿ. ಈ ಒಂದು ಸಸಿ ಮಡಿ ಅಥವಾ ಒಂದು ಲೈನಿನಿಂದ ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ಸುಮಾರು 1 ಮೀಟರ್ನಷ್ಟು ಬಿಟ್ಟು ಬಿಟ್ಟು ನಾಟಿ ಮಾಡುವುದರಿಂದ ಈ ಹಾವಳಿಗಳನ್ನ ತಡೆಗಟ್ಟಬಹುದು ಮೊದಲನೇ ಹಂತದಲ್ಲಿ. 2ನೇ ಹಂತದಲ್ಲಿ ಅತಿಯಾದ ಸಾರಜನಕ ಬಳಕೆ ಮತ್ತು ಪೈರಿಥ್ರಾಯ್ಡ್ ಅನ್ನೋ ಕೀಟನಾಶಕಗಳನ್ನ ಅತಿಯಾಗಿ ಬಳಕೆ ಮಾಡುವುದರಿಂದ, ಸಾರಜನಕ ಮತ್ತು ಕೀಟನಾಶಕಗಳ ಹೆಚ್ಚಿನ ಬಳಕೆಯಿಂದ ಶಿಫಾರಸಿಗಿಂತ ಹೆಚ್ಚು ಉಪಯೋಗಿಸುವುದರಿಂದ ಈ ಕೀಟಗಳ ಹಾವಳಿ ಹೆಚ್ಚಾಗಿರುತ್ತದೆ. ಹಾಗಾಗಿ ನಾಟಿ ಮಾಡಬೇಕಾದ್ರೆ ಮತ್ತೆ ಗೊಬ್ಬರವನ್ನು ಬಳಸಬೇಕಾದ್ರೆ ತಜ್ಞರನ್ನ ಸಂಪರ್ಕ ಮಾಡಿ ಶಿಫಾರಸು ಮಾಡಿದ ಪ್ರಮಾಣದಲ್ಲೇ ಗೊಬ್ಬರವನ್ನು ಹಾಕೋದು ಒಳ್ಳೇದು. ಮತ್ತೆ ನಿರ್ದಿಷ್ಟವಾದ ಕೀಟಬಾಧೆಗೆ ನಿರ್ದಿಷ್ಟವಾದ ಔಷಧಿಯನ್ನ ಎಷ್ಟು ಪ್ರಮಾಣದಲ್ಲಿ ಹೇಳಿರ್ತಾರೋ ಅಷ್ಟು ಪ್ರಮಾಣದಲ್ಲಿ ಅದನ್ನ ಬಳಸಿದ್ರೆ ಮಾತ್ರ ನಾವು ಸಾಕಷ್ಟು ಹಣನೂ ಉಳಿಯುತ್ತೆ, ಕೀಟಬಾಧೆಯಿಂದನೂ ಸಹ ನಾವು ಪಾರಾಗಬಹುದು. ಈಗ ಭತ್ತದಲ್ಲಿ ಈ ಕಂದುಜಿಗಿ ಹುಳ ನಿರ್ವಹಣೆಗಾಗಿ ಈಗ ಹೊಸ ರಾಸಾಯನಿಕ ಕೀಟನಾಶಕಗಳು ಸಿಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಡೈನೋಟೋಫಿರಾನ್, ಅದು 0.3 ಗ್ರಾಂನಷ್ಟು, ಅಥವಾ ಥಯೋಮೆಥಾಕ್ಸಾಮ್ 0.2 ಗ್ರಾಂನಷ್ಟು, ಅಥವಾ ಬುಪ್ರೋಫೇಜಿನ್ 1 ಮಿಲಿ, ಅಥವಾ ಅಸಿಟಾಂಪ್ರಿಟ್ 0.2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬುಡಭಾಗಕ್ಕೆ ಸಿಂಪಡಿಸುವುದರಿಂದ ಈ ಕೀಟಗಳ ಹಾವಳಿಯನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಸೊ ಈಗ 5ನೇ ಪ್ರಮುಖ ಕೀಟ ಕೊಳವೆ ಹುಳುಗಳು. ಈ ಕೊಳವೆ ಹುಳುಗಳು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಕಾಣಿಸಿಕೊಳ್ಳುವ ಈ ಪತಂಗಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದು ಬಿಳಿ ಬಣ್ಣದ ರೆಕ್ಕೆಗಳ ಮೇಲೆ ಸಣ್ಣ ಸಣ್ಣ ಚುಕ್ಕೆಗಳಿರುತ್ತವೆ. ಹುಳುಗಳು ಗರಿಯನ್ನ ಕತ್ತರಿಸಿ ಕೊಳವೆಯಂತೆ ಸುತ್ತಿಕೊಂಡು ನೀರಿನ ಮೇಲೆ ತೇಲಾಡುತ್ತಿರುತ್ತವೆ. ಈ ಕೀಟದ ಪ್ರಮುಖ ಲಕ್ಷಣಗಳು ಇವು. ಇದರಿಂದಾಗಿ ಭತ್ತದ ಮೇಲೆ ಭತ್ತದ ಇಳುವರಿಯ ಪ್ರಮಾಣ ಕುಂಠಿತವಾಗುತ್ತದೆ. ಈ ಹುಳುಗಳು ಸಾಮಾನ್ಯವಾಗಿ ಈ ನವೆಂಬರ್ ತಿಂಗಳಿನಲ್ಲೇ ಈ ಹುಳುಗಳ ಹಾವಳಿಗಳು ಹೆಚ್ಚಾಗಿರುತ್ತದೆ. ಮುಂದಿನ ಪ್ರಮುಖ ಕೀಟ ತೆನೆತಿಗಣೆ. ಈ ಕೀಟದ ಹಾವಳಿ ಗುಡ್ಡಗಾಡು ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ತಿಗಣೆಯು ಭತ್ತದ ಹುಲ್ಲಿನ ಹಂತದಲ್ಲಿರುವಾಗ ಹಾಲಿನ ಹಂತದಲ್ಲಿರುವಾಗ ಹಾಲನ್ನು ಹೀರಿ ತೆನೆಗಳು ಜೊಳ್ಳಾಗಿ ಮಾಡುತ್ತವೆ. ಇದರಿಂದಾಗಿ ಸಣ್ಣ ರಂಧ್ರಗಳು ಸಹ ಭತ್ತದ ಕಾಳುಗಳ ಮೇಲೆ ನೋಡಬಹುದು. ಸಣ್ಣ ಕಪ್ಪು ಚುಕ್ಕೆಯ ರಂಧ್ರಗಳನ್ನು ಭತ್ತದ ತೆನೆಗಳ ಮೇಲೆ ನಾವು ನೋಡಬಹುದು. ಈ ಕೀಟದ ಪ್ರಮುಖ ರೋಗ ಲಕ್ಷಣಗಳು ಇದಾಗಿರುತ್ತದೆ. ಮುಳ್ಳು ಚಿಪ್ಪಿನ ಹುಳು, ರೆಕ್ಕೆ ಇರುವ ಈ ಹುಳು ನೀಲಿ ಮಿಶ್ರಿತ ಕಪ್ಪು ಬಣ್ಣದಿಂದ ಕೂಡಿದ್ದು ಮೈಮೇಲೆಲ್ಲ ಮುಳ್ಳುಗಳನ್ನು ಹೊಂದಿರುತ್ತದೆ. ಪ್ರೌಢಾವಸ್ಥೆಯಲ್ಲಿ ಈ ಹುಳುಗಳು ಎಲೆಯ ಪತ್ರಹರಿತನ್ನು ಕೆರೆದು ತಿನ್ನುತ್ತವೆ. ಇದರಿಂದಾಗಿ ಈ ಕೆರೆತ ಉಂಟಾದ ಗೆರೆಗಳು ಸಮಾನಾಂತರವಾಗಿ ಅಗಲವಾಗಿರುತ್ತದೆ. ಇದು ಒಂದು ಗುರುತಿಸುವುದಕ್ಕೆ ಇದೊಂದು ಪ್ರಮುಖ ಲಕ್ಷಣ. ಮುಂದಿನ ಕೀಟ ಮಿಡತೆ ಮತ್ತು ಸೈನಿಕ ಹುಳುಗಳು. ಈ ಹುಳುಗಳು ಗರಿಗಳ ಅಂಚು ಮತ್ತು ನಡುದಿಂಡನ್ನು ತಿಂದು ಎಲೆಗಳನ್ನು ನಾಶಪಡಿಸುತ್ತವೆ. ಸುಮಾರು ಕೀಟಗಳು ಬೆಳೆಯ ವಿವಿಧ ಹಂತದಲ್ಲಿ ಕಾಣಿಸಿಕೊಂಡು ಹಾನಿ ಮಾಡುವುದರಿಂದ ಅವುಗಳ ಜೀವನ ಚರಿತ್ರೆಯನ್ನು ಸಂಪೂರ್ಣವಾಗಿ ಅರಿತು ಸಮಗ್ರ ಕೀಟ ನಿರ್ವಹಣೆ ಮಾಡಿದರೆ ಕೀಟಗಳನ್ನು ಹತೋಟಿ ಮಾಡಬಹುದು. ಭತ್ತದ ಗರಿಸುತ್ತುವ ಹುಳು, ಮುಳ್ಳು ಚಿಪ್ಪಿನ ಹುಳು ಮತ್ತು ಸೈನಿಕ ಹುಳುಗಳು, ಇವುಗಳ ಹತೋಟಿಗಾಗಿ ಪ್ರಮುಖ ರಾಸಾಯನಿಕ ಕೀಟನಾಶಕಗಳೆಂದರೆ ಡೈಮಿಥೋಯೇಟ್ 30 EC, ಕಾರ್ಬೋಫ್ಯೂರಾನ್ 3G ಅಥವಾ ಮೆಲಾಥಿಯಾನ್ 50 EC, ಯಾವುದಾದರೊಂದನ್ನು ಉಪಯೋಗಿಸಬಹುದು. ಆ ಡೈಮಿಥೋಯೇಟ್ 30 EC ಇದನ್ನ ಪ್ರತಿ ಲೀಟರ್ಗೆ 2 ml ಬೆರೆಸಿ ನೀರಿನ ದ್ರಾವಣದಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಇದರ ಹಾವಳಿಯನ್ನು ಕಡಿಮೆ ಮಾಡಬಹುದು. ಮೆಲಾಥಿಯಾನ್ 50 EC ಇದು ಕೂಡ 1.4-1.5 ml ಪ್ರತಿ ಲೀಟರ್ಗೆ ಬೆರೆಸಿ ಸಿಂಪಡಿಸುವುದರಿಂದ ಈ ಕೀಟದ ಹಾವಳಿಯನ್ನು ಕಡಿಮೆ ಮಾಡಬಹುದು. ಸರಿ ಆಶ್ರಿತ್ ಅವರ, ಈಗ ತಾವು ಹೇಳಿದಂತಹ ಸಾಕಷ್ಟು ಕೀಟಗಳ ಬಾಧೆಗೆ ಸಾಕಷ್ಟು ಔಷಧಿಗಳಿದೆ, ಕೀಟನಾಶಕಗಳು ಇವೆ. ಕೀಟನಾಶಕಗಳು ನಿರ್ದಿಷ್ಟವಾದ ಕೀಟಕ್ಕೆ ನಿರ್ದಿಷ್ಟವಾದ ಕೀಟನಾಶಕವನ್ನೇ ಬಳಸಬೇಕು ಅಂತ ವಿಜ್ಞಾನಿಗಳು ಶಿಫಾರಸು ಮಾಡಿರ್ತಾರೆ, ಮತ್ತೆ ನಿರ್ದಿಷ್ಟ ಪ್ರಮಾಣದಲ್ಲೇ ಹಾಕಬೇಕು ಅಂತೇಳಿ ಶಿಫಾರಸು ಮಾಡಿರ್ತಾರೆ. ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೀಟನಾಶಕ ಅಥವಾ ಈ ಗೊಬ್ಬರ ವ್ಯಾಪಾರಿಗಳ ಹತ್ರ ಹೋಗ್ತಾರೆ, ಯಾವುದೋ ತಮಗ್ ಗೊತ್ತಿರುವಂತಹ ಕೀಟನಾಶಕವನ್ನು ಬಳಸ್ತಾರೆ. ಅದರಿಂದ ಈ ಹೆಚ್ಚು ಪರಿಣಾಮನೂ ಆಗೋದಿಲ್ಲ, ದುಡ್ಡು ಲಾಸ್ ಆಗುತ್ತೆ. ಇದ್ರ ಜೊತೆಗೆ ಸರಿಯಾಗಿ ಅವರು ತಿಳಿದು ಕೀಟನಾಶಕವನ್ನು ಬಳಸೋದು ಒಂದು. ಎರಡನೇದಾಗಿ ಇದರ ಸಮಗ್ರ ನಿರ್ವಹಣೆ, ಅಂದ್ರೆ ಇದನ್ನು ಬಾರದೇ ಇರೋ ಹಾಗೆ ತಡೆಗಟ್ಟಲಿಕ್ಕೆ ಸಮಗ್ರ ನಿರ್ವಹಣಾ ಕ್ರಮಗಳು ಏನಾರ ಇದೆಯಾ ಅಂತ. ಹೌದು, ಖಂಡಿತವಾಗ್ಲೂ ಇದೆ. ಕೀಟಗಳನ್ನ ರಾಸಾಯನಿಕಗಳನ್ನು ಉಪಯೋಗಿಸಿ ನಿರ್ವಹಣೆ ಮಾಡೋದಕ್ಕೂ ಮೊದಲು ಬೇರೆ ಪದ್ಧತಿಗಳಿಂದ ನಿರ್ವಹಣೆ ಮಾಡುವುದರಿಂದ ಹಣ ಮತ್ತು ಸಮಯ ಮತ್ತು ಇಳುವರಿಯಲ್ಲಿ ನಾವು ಹೆಚ್ಚಿನದಾಗಿ ಉಪಯೋಗಗಳನ್ನ ಪಡ್ಕೋಬಹುದು. ಅದರಲ್ಲಿ ಮೊದಲನೇದಾಗಿ ಕೃಷಿ ಪದ್ಧತಿಗಳಿಂದ ಭತ್ತಕ್ಕೆ ಬರುವ ಕೆಲವು ಬಗೆಯ ಕೀಟಗಳನ್ನು ಕೆಲವು ಬಗೆಯ ಕೃಷಿ ಪದ್ಧತಿಗಳನ್ನು ಅಳವಡಿಸಿ ಹಾನಿಕಾರಕ ಕೀಟಗಳ ಬಾಧೆಯನ್ನು ಕಡಿಮೆ ಮಾಡಬಹುದು. ಮೊದಲನೇದಾಗಿ ಬೆಳೆ ಪರಿವರ್ತನೆ ಮಾಡುವುದು. ಈಗ ನಾವು ಭತ್ತವನ್ನ ಅಥವಾ ರಾಗಿಯನ್ನ ಬೆಳೆಯಾಗಿ ಪ್ರತಿ ವರ್ಷವೂ ಅಥವಾ ವರ್ಷದಲ್ಲಿ 2 ಬಾರಿ ಬೆಳೀತಾ ಇದ್ರೆ ಅದನ್ನ ನಾವು ಅದ ಬೆಳೆ ಪರಿವರ್ತನೆಯಾಗಿ ಎಣ್ಣೆ ಕಾಳುಗಳು ಧಾನ್ಯಗಳನ್ನ ಬೆಳೆಯುವುದರಿಂದ ಈ ಕೀಟಗಳನ್ನ ನಿರ್ವಹಣೆ ಮಾಡಬಹುದು. ಇದು ಅಂದ್ರೆ ಈ ಸರಿ ನಾವು ಭತ್ತ ಹಾಕಿದ್ವಿ ಅಂತ ಹೇಳಂತಂದ್ರೆ, ಅಥವಾ 3 ವರ್ಷನೂ ಭತ್ತ ಹಾಕಿ ಅದ್ರ ಮುಂದಿನ ವರ್ಷ ಭತ್ತ ಬೆಳೆಯೋದು ಬಿಟ್ಬಿಟ್ಟು ಅದರಲ್ಲಿ ಬೇಳೆಕಾಳು ಒಂದು ಬೆಳೆಯನ್ನು ತೆಗಿಬೇಕಾಗತ್ತೆ. ಇದರಿಂದ ಅವುಗಳ ಜೀವನ ಚಕ್ರವನ್ನ ನಾವು ಪರಿವರ್ತನೆ ಮಾಡಬಹುದು, ಸುಲಭವಾಗಿ ಅವನ ನಿರ್ವಹಣೆ ಮಾಡಬಹುದು. ಮುಂದಿನದ್ದು ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳಲ್ಲಿ ಬದುಗಳನ್ನು ಸ್ವಚ್ಛಗೊಳಿಸುವುದರಿಂದ ನಾನು ಮೊದಲೇ ಹೇಳಿದಂತೆ ಮಿಡತೆಗಳು ಅವುಗಳ ಹಾವಳಿಗಳನ್ನು ತಡೆಗಟ್ಟಬಹುದು. ಮತ್ತು ನಿರೋಧಕ ತಳಿಗಳು, ಈ ರೋಗ ನಿರೋಧಕ ಅಥವಾ ಕೀಟ ನಿರೋಧಕ ತಳಿಗಳನ್ನು ಉಪಯೋಗಿಸುವುದರಿಂದ ನಾವು ಈ ಕೀಟಗಳ ನಿರ್ವಹಣೆಯನ್ನು ಕಂಡುಕೋಬಹುದು. ಮೊದಲನೇದಾಗಿ ಈ ಭತ್ತ ಕಾಂಡ ಕೊರೆಯುವ ಹುಳುವಿಗಾಗಿ IET 7575, IR 64 ಅಥವಾ 64, ವಿಕಾಸ, ಸಸ್ಯಶ್ರೀ, ದೀಪ್ತಿ, ಈ ಭತ್ತದ ಈ ಜಾತಿ ತಳಿಗಳ ಸಸಿಗಳ ಈ ತಳಿಯನ್ನು ಉಪಯೋಗಿಸುವುದರಿಂದ ಕೀಟಗಳನ್ನ ನಿರ್ವಹಣೆ ಮಾಡಬಹುದು. ಅಂದ್ರೆ ಇದು ನಿರ್ದಿಷ್ಟವಾಗಿ ಇಂಥ ಭಾಗದಲ್ಲಿ, ಉದಾಹರಣೆಗೆ ತಾವು ಮಲೆನಾಡಿನಲ್ಲಿ ಕೆಲವು ಕೀಟಗಳ ಬಾಧೆಯನ್ನು ಹೇಳಿದ್ರಿ, ಅಂತಹ ಪ್ರದೇಶಗಳಲ್ಲಿ ನಿರ್ದಿಷ್ಟಪಡಿಸಿದಂತಹ ಈ ಭತ್ತದ ತಳಿಯನ್ನು ಬಳಸೋದ್ರಿಂದ ನಾವು ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡಬಹುದು, ಅಂದ್ರೆ ಈ ಹಾವಳಿಯಿಂದ. ಮತ್ತು ಈ ಕಂದುಜಿಗಿ ಹುಳುವಿಗಾಗಿ IET 7575, IR 64, ಗಂಗಾವತಿ ಸೋನ, ಈ ತಳಿಗಳನ್ನು ಉಪಯೋಗಿಸುವುದರಿಂದ ಈ ಕಂದುಜಿಗಿ ಹುಳುವಿನ ಹಾವಳಿಯನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡಬಹುದು. ಮುಂದಿನ ಭಾಗವಾಗಿ ಅತಿ ಒತ್ತಾಗಿ ನಾಟಿ ಮಾಡಕೂಡದು. ಈ ಕಂದುಜಿಗಿ ಹುಳುವಿನ ಹಾವಳಿಯನ್ನು ತಡೆಗಟ್ಟಲು ಅತಿ ಒತ್ತಾಗಿ ನಾಟಿ ಮಾಡಕೂಡದು. ಸ್ವಲ್ಪ ಅಂತರ ಇಟ್ಬಿಟ್ಟು, ಸಾಲಿನಿಂದ ಸಾಲಿಗೆ, ಸಸಿಯಿಂದ ಸಸಿಗೆ ಅಂತರ ಇಟ್ಟು ಮಾಡಬೇಕು, ನಾಟಿ ಮಾಡಬೇಕು. ಶಿಫಾರಸಿನಂತೆ ಸಾರಜನಕ ಬಳಕೆ ಅತ್ಯಗತ್ಯ. ನಾಟಿ ಮಾಡುವ ಮುನ್ನ ಸಸಿಗಳ ಮೇಲ್ಭಾಗ 2-3 cm ಕತ್ತರಿಸುವುದರಿಂದ ಕಾಂಡ ಕೊರೆಯುವ ಹುಳುಗಳು ಮತ್ತು ಅವುಗಳ ತತ್ತಿಗಳನ್ನು ನಾಶ ಮಾಡಬಹುದು. ಇದಲ್ಲದೆ ಈ ಪರೋಪಕಾರಿ ಜೀವಿಗಳ ಸಹಾಯದಿಂದಲೂ ಕೂಡ ಈ ಕೀಟಗಳನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಬಹಳಷ್ಟು ರೈತ ಬಾಂಧವರಿಗೆ ಈ ಪರೋಪಕಾರಿ ಜೀವಿಗಳ ಉಪಯೋಗಗಳು ತಿಳಿದಿರುವುದಿಲ್ಲ. ಮೊದಲನೇದಾಗಿ ಭತ್ತದಲ್ಲಿ ಬೆಳೆಯಲ್ಲಿ ಹಾನಿಕಾರಕ ಕೀಟಗಳ ಮೇಲೆ ಅನೇಕ ಬಗೆಯ ಪರೋಪಕಾರಿ ಜೀವಿಗಳಿರುತ್ತವೆ. ಇವುಗಳನ್ನು ಪ್ರೋತ್ಸಾಹಿಸುವುದು ಅತ್ಯವಶ್ಯಕ. ಇದಲ್ಲದೆ ಸರಿಯಾದ ಸಮಯದಲ್ಲಿ ಸರಿಯಾದ ಕೀಟನಾಶಕಗಳನ್ನು ಶಿಫಾರಸಿನಂತೆ ಬಳಸಿದರೆ ಕೀಟಗಳ ಹತೋಟಿಯನ್ನು ಮಾಡಬಹುದು. ಇದು ತುಂಬಾ ಪ್ರಮುಖವಾದಂತಹ ಅಂಶ ತಾವು ಹೇಳಿದ್ದು. ಸರಿಯಾದ ಸಮಯಕ್ಕೆ ಸರಿಯಾದ ಕೀಟನಾಶಕವನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು. ಮತ್ತೆ ಅತಿಯಾದ ಕೀಟನಾಶಕವನ್ನು ನಾವು ಬಳಸದೇನೆಯ ತಾವು ಸಮಗ್ರ ಕೀಟ ಹತೋಟಿ ಮಾಡೋದ್ರ ಮೂಲಕವಾಗಿ ನಮಗೆ ಪರಿಸರಕ್ಕೆ ಪೂರಕವಾದ ಅಥವಾ ಬೇರೆ ಶತ್ರು ಕೀಟವನ್ನು ನಾಶ ಮಾಡುವಂತಹ ಕೆಲವು ಕೀಟಗಳಿರ್ತಾವಲ್ಲ ಅಂತಹ ಕೀಟಗಳನ್ನ ನಾವು ಪ್ರೋತ್ಸಾಹಿಸಲಿಕ್ಕೆ ಈ ಕೀಟನಾಶಕಗಳನ್ನು ಬಳಸದೇ ಇರೋದು ಒಳ್ಳೇದು. ಈ ಕೀಟನಾಶಕಗಳನ್ನು ಬಳಸಿದಾಗ ಕೆಲವು ಮಿತ್ರ ಕೀಟಗಳು ಸಹ ಅದರಿಂದ ಹಾನಿಗೊಳಗಾಗುವಂತಹ ಸಾಧ್ಯತೆ ಅವು ನಾಶವಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಕೀಟನಾಶಕವನ್ನು ಬಳಸದೇನೆಯ ಸಮಗ್ರ ಕೀಟ ಹತೋಟಿಯನ್ನು ಹೇಗೆ ಮಾಡಬಹುದು ಅಂತ ರೈತರು ಅರಿತುಕೊಂಡು ಸರಿಯಾದ ಪ್ರಮಾಣದಲ್ಲಿ ಸಕಾಲಕ್ಕೆ ಪೋಷಕಾಂಶಗಳನ್ನು ಕೊಡೋದ್ರಿಂದ ನಾವು ಸಾಕಷ್ಟು ಹಾನಿಯನ್ನು ತಡೆಯಬಹುದು. ಒಳ್ಳೆಯದು ಹರ್ಷಿತ್ ಅವರೇ, ಇದುವರೆಗೆ ಭತ್ತದಲ್ಲಿ ಕಂಡು ಬರುವಂತಹ ಪ್ರಮುಖ ಕೀಟಗಳು ಮತ್ತು ಅವುಗಳ ಸಮಗ್ರ ನಿರ್ವಹಣೆ ಬಗ್ಗೆ ಮಾಹಿತಿ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಭತ್ತದಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತು ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಎನ್ ಆಶ್ರಿತ್ ಅವರೊಡನೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಹೆಚ್ಎನ್ ಸುಬ್ರಹ್ಮಣ್ಯ. ಇನ್ನು ಮುಂದೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳೋಣ ಒಂದು ಪರಿಸರ ಗೀತೆ. ಗಣಪ ನಿನಗೆ ವಿದ್ಯೆ ನೀಡುವ ತಾಯಿ ಸರಸ್ವತಿಗೆ ವನ್ಯಜೀವಿಗಳ ಕಾಯುವ ವನದೇವತೆಗೆ ಶಿರಬಾಗಿ ನಮಿಸುವೆ ಚರಣಗಳಿಗೆ ಶಿರಬಾಗಿ ನಮಿಸುವೆ ನಿನ್ನ ಚರಣಗಳಿಗೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ವನ್ಯಜೀವಿ ಸಪ್ತಾಹ ವರ್ಷ ವರ್ಷ ನಿನಗೆ ವನ್ಯಜೀವಿ ಸಪ್ತಾಹ ವರ್ಷ ವರ್ಷ ನಿನಗೆ ಹರ್ಷ ನೀಡುತ್ತಾಯೇ ವನ್ಯಜೀವಿ ಸಂಕುಲಕ್ಕೆ ಹರ್ಷ ನೀಡುತ್ತಾಯೇ ವನ್ಯಜೀವಿ ಸಂಕುಲಕ್ಕೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ತಪೋ ಭೂಮಿ ನಿನ್ನದು ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು ಋಷಿ ಮಹಾ ಋಷಿಗಳ ತಪೋ ಭೂಮಿ ನಿನ್ನದು